ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गो से कैसे फसल लहलाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, पर हम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं भी आज से खेती शुरू करूँगा. माटी से प्रेम की परंपरा है परंपरागत खेती. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ದಾಂಡೇಲಿಯ ಹಿರಿಯ ರೈತರಾದ ಮುಕುಂದ್ ಮಹಾದೇವ್ ದಳವಿಯವರು ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಈಗ ನಮ್ಮ ಜೊತೆಯಲ್ಲಿ ಮುಕುಂದ್ ಮಹಾದೇವ್ ದಳವಿಯವರಿದ್ದಾರೆ. ಇವರು ಬೇಡರ ಶಿರಗೂರಿನವರು. ಇಲ್ಲಿ ದಾಂಡೇಲಿ ಹತ್ತಿರ ಬರುತ್ತೆ ಊರು. ಒಬ್ಬ ಹಿರಿಯ ರೈತರಾಗಿ ತಮ್ಮ ಕೃಷಿ ಅನುಭವವನ್ನು ಹಂಚಿಕೊಳ್ತಾರೆ. ನಮಸ್ಕಾರ ಮುಕುಂದ್ ಅವರು. ನಮಸ್ಕಾರ ಸರ್. ಈಗ ಎಷ್ಟು ವಯಸ್ಸು ತಮಗೆ? ನನಗೆ 64. ಮುಂಚಿನಿಂದ ಕೃಷಿ ಕೃಷಿನೇ ಐತಲ್ಲ ನಮ್ದು, ನಮ್ಮ ತಂದೆ ಇದ್ದಾಗಿಂದನೂ ಆದರೂ ಕೃಷಿನ ಮಾಡ್ತಾ ಇದ್ದೇವೆ. ನೀವು ಏನು ಶಾಲೆಗೆ ಹೋಗಿ ನೌಕರಿ ಮಾಡೋದು ಬೇರೆ ಕೆಲಸ? ಏನು ಬೇರೆ ಏನು ಕೆಲಸ ಅಂದ್ರೆ, 4ನೇ ಶಾಲೆ ಕಲ್ತಿದ್ದೆ ಅಷ್ಟೇ, ಕೃಷಿನಾಗ ಏನು ಮಾಡ್ತಾ. ಹಂಗಾದ್ರೆ ಬಾಲ್ಯದಲ್ಲೇ ಕೃಷಿ ಒಳಗೆ ತೊಳ್ಕೊಂಡ್ರಿ? ಹೌದು, ಸಣ್ಣ ಇರ್ತಾನೆ ನಮ್ದು ತಂದೆಯವ್ರು ತಿರ್ಕೊಂಡ್ರೆ ಆಮ್ಯಾಗ ನಾವು ಸ್ವಲ್ಪ ಕಷ್ಟ ಆಯ್ತು. ಕಷ್ಟ ಆಯ್ತು ಕೊಡ್ಲಿ ಅಂದ್ರೆ ಕೃಷಿನಾಗ ಸಣ್ಣಗೆ ಒಂದು ಸೊಸೊ ಮಾಡ್ತಾ ಇನ್ನೂವರೆಗೂ ಅದ್ರ ಮ್ಯಾಗ ಮಾಡ್ತಾ ಬಂದಿದ್ದೀವಿ. ಸಣ್ಣರಿದ್ದಾಗ ಎಂಥ ಬೆಳೆ ಬೆಳೀತಿದ್ರಿ? ಬರೀ ಭತ್ತ ರಾಗಿ ಬೆಳೀತಿದ್ರಿ ಸರ್. ಎರಡು ಬಿಟ್ಟು ಯಾವುದು ಬರ್ತಿದ್ದಿಲ್ಲ, ಭತ್ತ ರಾಗಿ. ಇತ್ತಿತ್ತಲಾಗ ಈ ಹೊಸ ಹೊಸ ತಳಿಗಳು ಬಂದ ತಕ್ಷಣ ಸ್ವಲ್ಪ ದಿವಸ ಇನ್ನು ಮಟನೂ ಸ್ವಲ್ಪ ಭತ್ತನೇ ಇತ್ತು ರೀ. ಆಮ್ಯಾಗ ಸ್ವಲ್ಪ ಹತ್ತಿ ಈ ಕಬ್ಬು ಬಂತ್ರಿ. ಅದಕ್ಕೆ ಸ್ವಲ್ಪ ಸ್ವಲ್ಪ ಬೀಜಗಳು ತಂದ್ರೆ, ಸರ್ಕಾರದವರು ತಂದು ಕೊಡಲಿ ಅಂದ್ರೆ ಸಣ್ಣಗೆ ಚಲೋ ಆಯ್ತು ರೀ. ಸ್ವಲ್ಪ ಸ್ವಲ್ಪ ಸ್ವಲ್ಪ ಆದಾಯ ಬರ್ತಾ ಬಂತ್ರಿ. ಇತ್ತಿತ್ತಲಾಗ ಈ ಹತ್ತಿ ಚಲೋ ಬರ್ತಿತ್ರಿ ಸರ್. ಫಸ್ಟ್ಗೆ 10 ವರ್ಷ ಚಂದ ಬಂತ್ರಿ, ಮಳಿನೂ ಕಡಿಮೆ ಇತ್ರಿ. ಆಮ್ಯಾಗ ಹೊಸ ಭೂಮಿಗೆ ಅಂದ್ಕೊಂಡ್ಲೆ ಅಂದ ಚಲೋ ಇಳುವರಿ ಬಂತು. ಎಕರೆಕ್ಕೆ ಏನು ಸುಮಾರು ಇಲ್ಲಂದ್ರು 10-12 ಕ್ವಿಂಟಲ್ 15 ಕ್ವಿಂಟಲ್ ಮಟನು ಬಿಡಿಸಿದ್ವಿ ನಾವು. ಅತ್ತಿತ್ತಲಾಗ ಬರ್ಬರ್ತ ಭಾಳ ಕಡಿಮೆ ಆಗ್ತಾನೆ ಬಂತ್ರಿ ಅದು. ಆಮ್ಯಾಗ ಸ್ವಲ್ಪ ದಿವಸ ತೊಡೆ ಬಂದು ಈ ಗೊಂಜಾಳ ಹಾಕಿದ್ರು. ಆದರೆ ನಾವು ಮಾತ್ರ ಇನ್ನು ಮಟನು ಹತ್ತಿ ಇಟ್ಟಿದ್ದೀವಿ ಸರ್. ಒಂದು 1/2 ಎಕರೆ ಇದೆ ಭೂಮಿನಿಂದ, ಅದು ಹತ್ತಿದ್ದು 1-2 ಕ್ವಿಂಟಲ್ ಆಗೋ ಇದೆ. ಸ್ವಲ್ಪ ತೆಗಿಬೇಕು, ಸ್ವಲ್ಪ ತೆಗೆದಿದ್ದೀವಿ. ಮಳೆ ಹಾಕಿ ಸಿಕ್ಕ ಭಾಳ ಹೊಡ್ತಾ ಬಿತ್ತು. ಆಮ್ಯಾಗ ಒಂದು ಸ್ವಲ್ಪ 1/2 ಎಕರೆ ಕಬ್ಬು ಹಾಕಿದ್ದೀವಿ ನಾನು. ಕಬ್ಬನ್ನೂ ಒಳ್ಳೆ ಐತ್ರಿ. ಆದರೆ ಇದು 3ನೇ ವರ್ಷ ಇದ್ರಿ ಇದು. ಅದು ಸ್ವಲ್ಪ ಇಳುವಳಿ ಕಡಿಮೆ ಕೊಡ್ಬೋದು. ಮತ್ತು ಭತ್ತ 1 ಎಕರೆ 9 ಗುಂಟೆ ಹಾಕಿದ್ದೀನಿ ರೀ ನಾನು 2 ಎಕರೆ ಭೂಮಿ ಒಳಗೆ. ಭತ್ತನೂ ಸರಿ ಬಂದಿತ್ತು ಸರ. ಇತ್ತಿತ್ತಲಾಗಿ ಈ ಒಂದು 15-20 ದಿವಸ ಏಕ ಮಳೆ ಹತ್ತಿದಾಗಿಂದ ಕೂದ ಹಾಕಿದ್ದೀವಿ. ನೀರಾಗ ಭಾಳಷ್ಟು ಕೊಳತು ಹೋಗಿಬಿಟ್ಟಿದೆ. ಕೂದ ಹಾಕಿದಲ್ಲೇ ಕೊಳತು ಬಿಟ್ಟಿದೆ. ಕೊಳತುಬಿಟ್ಟಿದೆ ಭಾಳ ನೀರಾಗ. ಅದು ಒಂದು ಸ್ವಲ್ಪ ಭಾಳ ಕಷ್ಟನೇ ಐತ್ರಿ. ನನ್ನ ಅಂದಾಜ ಪ್ರಕಾರ ಒಂದು 12% ಬಾದಾಗಿತ್ರಿ ಭತ್ತ. ಭತ್ತ ಹೋಗಿದ್ರು ಹೋಗಿದ್ದು ನಮ್ಮ ದನ ಹಸು ಕರುಗಳಿಗೆ ಭಾಳ ಕಷ್ಟ ಬಂದುಬಿಟ್ಟಿತ್ತು. ಆ ಎಲ್ಲ ಕೊಳತು ಹೋಗಿದ್ದು, ಹುಲ್ಲು ಕೊಳತು ಹೋಗಿಬಿಟ್ಟಿತ್ತು. ಹಾಗಾಗಿ ಸುಮಾರಷ್ಟು ನುಕ್ಸಾನದ ವಾತಾವರಣನೂ ಬಂದಿತ್ತು ರೀ ನಮ್ಗೆ. ಅದರೊಳಗೆ ಏನು ದೇವ್ರಿಗೆ ಇದ್ರಿ ಮತ್ತೆ ಕಡಿಮೆ ಮಾಡ್ಬೋದು ಅಂತ ಆಸೆ. ನಿನ್ನೆ ಮೊನ್ನೆ ಸ್ವಲ್ಪ ಬಿಸಿಲು ಬಿಕ್ಕೂಡಲೇ ಮಾಡಿದ್ವು. ಹಿಂಗೆ ಸರ್ಕಾರದವ್ರಿಗೂ ವರದಿ ಸಲ್ಲಿಸಿದ್ದೀವಿ. ಸ್ವಲ್ಪ ಇನ್ಶೂರೆನ್ಸ್ ಮಾಡಿದ್ದಾಗ ಅವ್ರಿಗೂ ಸಲ್ಲಿಸಿದ್ದೀವಿ. ರೈತರು ಎಲ್ಲರೂ ಕೊಟ್ಟಿದ್ದಾರೆ, ನಾವು ಕೊಟ್ಟಿದ್ದೇವೆ. ಹಿಂಗೆ ಹಾಕ್ಕೊಂಡು ಜೀವನ ಅದ್ರ ಮ್ಯಾಗ ಸಣ್ಣಗೆ ಕೊಟ್ಟು ಅದ್ರ ಮ್ಯಾಗ ಮಾಡ್ತಾ ಇರ್ತೀವಿ ಸರ್. ಏನೋ ಸಣ್ಣ ಏನಾದ್ರು ಎಲ್ಲ ಡಿಪಾರ್ಟ್ಮೆಂಟ್ಲಿ ಕೆಲಸ ಜಂಗಲ್ದಲ್ಲಿ ರೂಪಿಸೋದು ತೆಗಾವಿಡಿಯೋದು ಹೆಂಗಿದ್ರೆ ಅದಕ್ಕೂ ಹೋಗ್ತಾ ಇರ್ತೀವಿ. ಎರಡು ಮೂರು ತಿಂಗಳ ಈಗ ಬಿಸಿಲುಗಾಲದಲ್ಲಿ ಕೆಲಸ ಕಮ್ಮಿ ಇರ್ತೈತಿ. ಹಿಂಗೆ ಹಾಕ್ಕೊಂಡು ಸ್ವಲ್ಪ ಅಲ್ಲಿ ಹೋಗ್ತೀವಿ, ಸ್ವಲ್ಪ ಅದು ಇದು ಮಾಡಿಕೊಂಡು ಆದಾಯ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದೇವೆ. ಇತ್ತಿತ್ತಲರ ಪರಿಸ್ಥಿತಿ ನೋಡಿದ್ರೆ ಸ್ವಲ್ಪ ವಾತಾವರಣ ಆವಾಗಿಂದ ಕಿವಿಯೋದನ್ನು ಬದಲಾಗಿತ್ತು. ಸರ್ಕಾರದವ್ರೂ ಒಂದು ಏನು ಸಾಯಿಧನದಿಂದ ಒಂದು ನೇಗಿಲ ಅವು ಇವು ರಂಟಿ ಸ್ವಲ್ಪ ಕೊಡ್ತಾರೆ, ಅದನ್ನು ಮಾತು ಮತ್ತು ಇನ್ನೇನು ಇನ್ಸೂರೆನ್ಸ್ ಪೆನ್ಷನ್ ಮಾಡಿದ್ದಕ್ಕೆ ಅದಕ್ಕೂ ಒಂದು ಸ್ವಲ್ಪ ದುಡ್ಡು ಬರ್ತಾ ಇರ್ತಾವೆ. ಯಾವಾಗ ಇವು ಎರಡು ಮೂರು ವರ್ಷ ಬಂದಿದ್ದಿಲ್ಲ, ಈ ವರ್ಷ ಏನು ಕೊಡ್ತಾರೋ ಏನು ಗೊತ್ತಿಲ್ಲ, ಕೊಡ್ಬೋದು ಅನಿಸ್ತೈತಿ ನಮಗಾದರೂ. ಏನು ಸರ್ಕಾರ ಏನು ಮಾಡ್ತೈತಿ ನೋಡೋಣ ಅಂತೇಳಿ ನಾವು ಸುಮ್ಮನೆ ಕುಂತಿದ್ದೀವಿ ಸರ್. ಹತ್ತಿದ್ರು ಸ್ವಲ್ಪ ಚಲೋ ಇರ್ತೈತ್ರಿ, ಅದು ಈ ವರ್ಷ ಚಲೋ ಇದು ಬಂದಿತ್ತು, ರೇಟಿಗೆ ಭಾಳ ಚಲೋ ಬಂದಿತ್ತು, ಹತ್ತಿ ಇಲ್ಲ ರೈತರ ಕಡೆ. ಅದ್ರಾಗ ಒಂದು ನಾವು ಈಗ ಬಿಸಿಲಾಗ ಒಂದು ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳೊಳಗೆ ಸ್ವಲ್ಪ ತರಕಾರಿ ಏನಾರು ಮಾಡ್ತೇವೆ. ನೀರಿದ್ದವರು ಬದನೆಕಾಯಿ ಬೆಂಡಿ ಈ ಚಿಟ್ಮಿಟ್ಕಿ ಇದು ಸ್ವಲ್ಪ ಹಾಕ್ತೀವಿ, ಅದ್ರಾಗೂ ಸ್ವಲ್ಪ ಬರ್ತೈತ್ರಿ ಏನಾರು. ಮತ್ತು ಸ್ವಲ್ಪ ಇವು ಹೆಸರು ಕಾಳು ಭತ್ತದ ಭೂಮಿಗೆ ಇದು ಕಡಪಲ ಅಂಥೇಳಿ ಹಾಕ್ತೀವಿ ಸ್ವಲ್ಪ ಸ್ವಲ್ಪ ನಾಲ್ಕು ಗದ್ದೆ ಅದು ಇದು ಇದು ಮಾಡಿ ಅದು ಸರಿ ವಾತಾವರಣ ಇತ್ತಂದ್ರೆ ಅದು ಸ್ವಲ್ಪ ಸರಿ ಬರ್ತೈತೆ ಸರ್. ಆದರೆ ಏನು ನಮ್ಮದು ಗುಡ್ಡ ಕತ್ತೆ ಭೂಮಿಗಳು ನಮ್ಮ ಪ್ರಾಣಿಗಳದ್ದು ಕಾಟ ಭಯಂಕರ, ಮಂಗ ಅವು ಇವು ಸ್ವಲ್ಪ ತ್ರಾಸು ಕೊಟ್ಟ ನುಕ್ಸಾನ್ ಮಾಡ್ತಾವೆ. ಅದ್ರಂಗೆ ಏನೋ ಅವು ಅರ್ಧ ನಮ್ಗೆ ಅರ್ಧ ಬರ್ತಾತ್ತೆ, ಅದ್ರ ಮ್ಯಾಗ ಜೀವನ ನಡೆಸ್ತಿರ್ತೀವಿ ಕೊಟ್ಟು ಕೊಟ್ಟು ಕೊಟ್ಟು. ಮತ್ತೇನು ಮಾಡೋಕ್ಕೋ ಅಸ್ಪೆಷಲ್ ಇಲ್ಲ ನಮ್ಮದು. ಈ ರೀತಿ ಭತ್ತ ಕಟಾವು ಮಾಡಿದ ನಂತರ ಅದು ನೀರಿಗೆ ಮಳೆಗೆ ಹಾನಿ ಆಯಿತು ಅಂತ, ಎಷ್ಟು ಜನಕ್ಕೆ ಹಾನಿಯಾಗಿದೆ? ನಮ್ಮ ಎಲ್ಲ ತಾಲೂಕಿಗೆ ಎಲ್ಲರಿಗೆ ಹಾನಿಯಾಗಿತ್ತು ಸರ್. ಅದು ಭತ್ತ ಕೊದವರಿಗೆ ಆಯ್ತು, ಈಗ ನಿಂತು ಭತ್ತನೂ ಅದ್ರದ್ದು ಕೊಯ್ಯೋ ಇದೇನಿತ್ತಲ್ರಿ ತಾರೀಕು ಅದು ಮೀರಿ ಹೋಗಿಬಿಟ್ಟೈತಿ. ಅದು ಒಂದು ತಿಂಗಳ ಹಿಂದೆ ಕಟಾವು ಆಗಬೇಕಾಗಿತ್ತು, ಇತ್ತಿತ್ತಲಾಗ ಅದು ಕಟಾವು ಆಗಲಿಲ್ಲದಕ್ಕೂ ಅದು ನೆಲಕ್ಕೆ ಬಿದ್ದು ಬಿಟ್ಟಿದ್ದು ಹೋಗುವಂಥ ಚಾನ್ಸಸ್ ಆಗಿಬಿಟ್ಟಿದೆ. ಈ ಕಟಾವು ಮಾಡಿದ ಕೂಡಲೇ ಅಂದ್ರೆ ಏಕದಮ್ ಟೆಂಪರ್ ಮುಗಿದೈತೆ ರೀ, ಬಿಸಿಲು ತಿಂತಂದ್ರೆ ಎಲ್ಲ ಆ ತೆನೆಯೇ ಮುರಿದು ಒಳಗೆ ನೆಲಕ್ಕೆ ಬೀಳ್ತಾವೆ ಸರ್. ಸುಮಾರಷ್ಟು ಬಿದ್ದಿದೆ ನಮ್ದು ಈ ಕಟ್ಟಿದ ಮುಂದೆ ಒಳಗೆ ನೋಡೋಣ ಇನ್ನೇನು ಮಾಡಬಹುದು, ಹಿಂಗೆ ನಡೆಸೈತಿ ಸರ್. ಈಗ ಇನ್ಶೂರೆನ್ಸ್ ಮಾಡಿಸ್ತಾರಲ್ಲ ಸರ್, ಅದನ್ನ ಮಾಡಿಸಿಲ್ಲ ಬೆಳೆ ಇನ್ಶೂರೆನ್ಸ್ ಮಾಡಿಸಿದ್ವಿ ಸರ್, ಮಾಡಿಸಿದ್ವಿ. ಅದಕ್ಕೂ ವರದಿಗಳು ಈಗ ಕೊಟ್ಟಿದ್ವಿ ನಾವು ಇನ್ಶೂರೆನ್ಸ್ದವ್ರಿಗೆ, ಅವನ್ನೆಲ್ಲ ಕಾಗದ ಪತ್ರ ಮಾಡಿಕೊಂಡು ಇಷ್ಟೆಷ್ಟು ನುಕ್ಸಾನ್ ಆಗಿದೆ ಅಂತೇಳಿ ಬರೋದು ಕೊಟ್ಟಿದ್ವಿ. ಈಗ ಅದು ಸರ್ಕಾರ ಏನು ಮಾಡ್ತೈತೆ ಅನ್ನೋದು ಯಾರಿಗೂ ಇನ್ನೂ ಏನು ಇದಿಲ್ಲ ರೀ ಸರ್. ಎಲ್ಲಿ ಕೊಟ್ಟರು ನೀವು? ನಾವು ಇಲ್ಲೇ ನಮ್ಮ ಬ್ಯಾಂಕಿಗೆ ಕೊಟ್ಟು ಬಿಡ್ತೀವಿ ಸರ್, ಇಲ್ಲೇ ತಹಸೀಲ್ದಾರ್ ಆಫೀಸಿಗೆ ಕೊಡ್ತೇವೆ. ಕಂಪ್ನಿಯವ್ರು ಬರೋಲ್ಲನ? ಬರ್ತಾರೆ ಅವರು, ಅವ್ರ ಇದು ತೊಗೊಂಡು ಬಂದು ಆನೆಯವ್ರು ಏನು ಮಾಡ್ತಾರೆ ಮಾಡಿದ್ದಾರೆ, ಕೆಲವೊಂದು ಕಡೆ ಮಾಡಿದ್ದಾರೆ ಸರ್. ಒಂದೊಂದು ಊರಾಗ ಒಬ್ಬರು ಇಬ್ಬರು ಹಿಂಗೆ ಮಾಡಿಕೊಂಡು ಆಯ್ಕೆ ಮಾಡಿಕೊಂಡು ಅದನ್ನು ಇದು ಮಾಡ್ತಾರೆ ಸರ್. ನೀವು ಎಷ್ಟೆಷ್ಟು ಭೂಮಿಯೊಳಗೆ ಯಾವ್ಯಾವ ಭೂಮಿಯೊಳಗೆ ಏನೇನು ಬೆಳೆ ಬೆಳೆದಿದೆ ಅದೆಲ್ಲ ರೆಕಾರ್ಡ್ ಆಗಿತ್ತ? ಹೌದು ಸರ್, ಅದೆಲ್ಲ ರೆಕಾರ್ಡ್ ತೊಗೊಂಡು ಹೋಗ್ತದೆ, ಅದ್ರ ಮ್ಯಾಗ ಇದು ಮಾಡ್ತಾರೆ. ನಮ್ದು ಎಷ್ಟು ಎರಡು ಎಕರೆದಾಗ ಒಂದು ಅರ್ಧ ಎಕರೆ ಕಬ್ಬು ಇದ್ರಿ, ಅರ್ಧ ಎಕರೆ ಹತ್ತಿ ಇದೆ, ಒಂದು ಎಕರೆ ಚಿಲ್ಲರ ಒಂಬತ್ತು ಗುಂಟೆ ಭತ್ತ ಆಯ್ತು ನನ್ನ. ಅದರಲ್ಲೇ ಒಂದು ಇದು ಗೋಡಂಬಿ ಬೀಜದ್ದು ಸೈಡಿಗೆ ನಾವು ಸುಮಾರು ಒಂದು ಹತ್ತು ಹದಿನೈದು ಗಿಡ, ಸ್ವಲ್ಪ ಬಾಳೆ, ಸ್ವಲ್ಪ ಮಾವು ಸೈಡಲ್ಲಿ ಹತ್ತಿದ್ದು ಅದು ಅದು ತಿನ್ನಕ್ಕೆ ಅದು ಸಿಗ್ತೈತಿ. ಗೋಡಂಬಿ ಚಲೋ ಬಂದ್ರೆ ಅದು ಚಲೋ ಐತೆ ರೀ. ಇತ್ತಿಲ್ಲ ಈ ಲಾಕ್ಡೌನ್ ಒಂದು ಆತಲ್ಲ ಎರಡು ವರ್ಷ, ಹಿಂಗಾಗಿ ಅದರ ರೇಟ್ ಸುಮಾರು ಸರಿ ಬಂದಿಲ್ಲ ರೀ. ಮತ್ತು ಹೋದ ವರ್ಷ ಬಿಸಿಲುಗಾಲದಾಗ ಕಂಟಿನ್ಯೂ ಮಳೆ ಆಯ್ತು ರೀ, ಹಿಂಗಾಗಿ ಅದು ಸ್ವಲ್ಪ ಬೀಜ ಸ್ವಲ್ಪ ಹೊಡ್ತಾ ತಿಂತೀರಿ. ಹೋದ ವರ್ಷ ಅದು ಒಂದು ಸ್ವಲ್ಪ ಸ್ವಲ್ಪ ಸಿಗ್ತಾ ಇರ್ತೈತೆ ರೀ, ಒಂದು ಐದು ಹತ್ತು ಸಾವಿರ ರೂಪಾಯಿ ಸಿಗ್ತಾವೆ. ಅದು ಇದು ಅದು ಇದು ಸಣ್ಣಗೆ ಮಾಡ್ಕೊಂಡು ಹೋಗಿ ಜೀವನ ಸಾಗಿಸ್ತಾ ಇರ್ತೀವಿ ನಾವು. ಮತ್ತೇನು ಮಾಡೋಕ್ಕೂ ಅವಕಾಶ ಇಲ್ಲ ರೀ. ಎಷ್ಟು ಭೂಮಿ ಇದೆ ನಿಮ್ಮದು? ನಮ್ಮದು ಈಗೆಲ್ಲ ಎರಡು ಎಕರೆ ಇದೆ ನನ್ನ ಹೆಸರಿಗೆ, ಎರಡು ಎಕರೆ ಒಂಬತ್ತು ಗಂಟೆ ಇದೆ. ನಾಲ್ಕು ಎಕರೆ ಇದ್ರೆ ಅದ್ರಾಗ ಒಂದು ದೀಡು ಗುಂಟೆ ದೀಡು ಎಕರೆ ನಮ್ಮ ತಮ್ಮವ್ರಿಗೆ ಕೊಟ್ಟಿದ್ದೀನಿ ನಾನು, ಅವ್ರಿಗೆ ಒಂದು ಬೇರೆ ಆದ ಕೂಡಲೇ ಅವ್ರಿಗೆ ಒಂದು ಕೊಟ್ಟಿದ್ದೀನಿ. ನಿಮಗೆ ದುಡ್ಡು ಕೊಡುವಂಥ ಬೆಳೆ ಕಬ್ಬು, ಹತ್ತಿ? ಹಾಂ, ಹತ್ತಿ ಮತ್ತು ಗೊಂಜಾಳ. ಗೊಂಜಾಳ ಅದು ತರಕಾರಿ ತರಕಾರಿ ತರಕಾರಿ ವಿಶೇಷ ನಾವೇನು ಇದು ಮಾಡೋದಿಲ್ಲ, ಮಾರಾಕ ಮನೆಯಾಗೂ ಮತ್ತು ಏನೋ ಹೆಚ್ಚಿಗೆ ಬಂದ್ರೆ ಮಾರಾಕ ಆಗ್ತೈತೆ ರೀ. ಹೋದ ವರ್ಷ ಎರಡು ವರ್ಷ ಅಂಕರಿ ಈ ಲಾಕ್ಡೌನ್ಗೆ ಎಲ್ಲ ಕೊಳತ್ತೆ ಅಲ್ಲೇ ಹೋಗಿಬಿಡ್ತಾರೆ, ಯಾರಲ್ಲಿ ಹೋಗಿ ತೊಗೊಂಡು ಬರೋದಿಲ್ಲ. ಮಾರ್ಕೆಟ್ ತಂದರೂ ಬೆಲೆ ಸೇರಿ ತೊಗೊಳ್ಳಿಲ್ಲ, ಬೆಲೆ ಚಲೋ ಸರಿ. ಸುಮಾರು ಒಂದು ತಿಂಗಳು ಇದೆರಡು ತಿಂಗಳ ಉತ್ತಮ್ಮೆ ಬೆಳೆ ಬರ್ತೈತೆ ತರಕಾರಿನೂ ಈ ಹೊಯ್ಕ್ ಜನವರಿ ಫೆಬ್ರವರಿ ಮಾರ್ಚ್ ಮಾರ್ಚ್ ಮುಗಿದ್ಮ್ಯಾಗ ಮತ್ತೆ ಅದು ತರಕಾರಿ ನಿಮ್ಗೆ ಈ ಭೂಮಿಗೆ ಸರಿ ಬರ್ತಾ ಇಲ್ಲ ರೀ. ನೀರು ಹಾಕಿದ್ರು ಕೂಡ ಬರೋದಿಲ್ಲ, ಒಮ್ಮೆ ಮಳೆ ಸ್ಟಾರ್ಟ್ ಆತಲ್ಲ ರೀ ಆವಾಗ ಅದಕ್ಕೆ ಬಾಧೆ ಆಗಕ್ಕೆ ಚಲೋ. ಆದರೆ ಈ ನಮ್ಮ ಬೆಳೆ ಮಳೆಗೆ ಹೆಚ್ಚಿಗೆ ಬರೋದಂದ್ರೆ ಒಂದು ಇವು ಕಬ್ಬು ಭತ್ತನ ಸರಿ ಬೆಳೆ ಬರ್ತೈತೆ ರೀ. ಈ ವರ್ಷ ಚಲೋ ಬಂದಿತ್ತು ರೀ, ಖರೆ ಈ ಥರ ಈಗ ಬಂತು, ಹಿಂಗಾಗಿ ಹಾನಿ ಆಯ್ತು ಭತ್ತ. ಬರ್ತಾ ಒಂದು ಕಾಲಮಾನ ಬದಲಾದಂಗೆ ಈ ಮಳೆ ವಾತಾವರಣ ಬದಲಾಗ್ತಾ ಬರ್ತಾ ಇದೆ. ಯಾವಾಗ ಏನೋ ಒಂದು 4 ದಿವಸ 8 ದಿವಸ ಹತ್ಕೊಂಡು ಬಯಲಾಗ್ತಿತ್ತು. ಈಗ ಸತತ ಈಗ 1 ತಿಂಗಳು ಸನ್ನೆ ಆಯ್ತು ರೀ, ಈಗ ಮಳೆ ಐತೆ ರೀ. ಈಗ ಮೊನ್ನೆ ನಿನ್ನೆ 1-2 ದಿವಸ ಕಮ್ಮಿ ಇತ್ತು. ಕೆಲವೊಂದು ಜನ ಕೊಯ್ಯೋರು ಏನಾರು ಹತ್ತಿ ತೆಗೆಯೋರು ಕೈ ಹಚ್ಚ ಚಾಲು ಮಾಡಕ್ಕೆ ರಾತ್ರಿ ಫುಲ್ ಮಳೆ ಆಗಿಬಿಟ್ಟಿತ್ತು. ಸುಮಾರಷ್ಟು ನೀರಾಗ್ನ ಬಿದ್ದುಬಿಟ್ಟಿದ್ರು ಭತ್ತ ಅಂಕಾರ. ಈ ವರ್ಷ ಬೆಳೆ ಸರಿ ಇಲ್ಲ. ಮನೆಗಾರ ಆಗುತ್ತ ಮನೆ ಪೂರ್ತಿಯಾಗಿ ಆಗ್ತೈತ್ರಿ ಸರ್. ಅದು ಈ ಸಲ ಏನಿಲ್ಲ, ನೀರಾಗ ನಾವೆಲ್ಲ ಕೊತ್ತಾಗ್ಬಿಟ್ಟಿದ್ದೆ. ನೀವು ಕೊಂಡ್ಕೋಬಹುದಾ? ಹಂಗಾಗುತ್ತ? ಹೌದ್ರಿ, ನಾವು ಕೊಂಡ್ಕೊಂಡು ಬಂದ್ರೆ ಎಲ್ಲ ಯಾರು ಸರಿ ಬರುದಿಲ್ಲ ರೀ. ಭತ್ತ ಕೊಂಡೇ ತಗೋಬೇಕಾಗ್ತದೆ ಅಕ್ಕಿ. ಸ್ವಲ್ಪ ಅರ್ಧಮರ್ಧ ಮಳೆ ತೊಯ್ದಿದ್ದು ಹಾನಿನೇ ಅದು, ಹಾನಿನೇ ಆಗ್ತೈತ್ರಿ. ಆದ್ರೆ ಏನ್ರಿ, ಸ್ವಲ್ಪ ನಾವು ಏನ್ ಮಾಡ್ತೇವೆ, ರೈತರ ಗುದ್ದಾಡಿ ಒಣಗಿಸಿ ಪಿಣಗಿಸಿ ತಿನ್ನಾಕರ್ದಲ್ಲಿ ಬೇಕಂತೇಳಿ ಸ್ವಲ್ಪ ಕೂಡ ಮಾಡ್ದಾಗ ಆದಷ್ಟು ಪ್ರಯತ್ನ ಮಾಡಿ ತಾಡಪತ್ರೆ ಹಾಕಿ ಹಿಂಗೆ ಏನಾದ್ರು ಮಾಡ್ತಾ ಇರ್ತೀವ್ರಿ. ಒಟ್ಟು ಆದರೂ ಕೂಡ ಸ್ವಲ್ಪ ನುಕ್ಸಾನ್ ಭಯಂಕರ ಆಗ್ತೈತಿ. ಮಾರಾಟಕ್ಕೆ ಬೆಲೆನೇ ಇರಲ್ಲ ಅದು. ಅವ್ರದ್ದು ತೊಗೊಳಿಲ್ಲ ಸರ್, ಅದು ಮಾರಾಟದವ್ರು ತೊಗೊಳಿದಿಲ್ಲ ಭತ್ತ ನಮ್ದು. ಈ ವರ್ಷದ ಭತ್ತನೂ ತೊಗೊಳಿದಿಲ್ಲ ಅವರು. ನೀವಾದರೂ ತಿನ್ಬೋದಾ ಹಂಗೆ? ನಾವು ಮತ್ತೆ ಏನು ಮಾಡೋಣ, ನಿರ್ವಹಣೆ ಇಲ್ಲ ರೀ. ಒಯ್ಯೋ ಇದತಿ ನಾವು ಮಿಲ್ಲಿಂಗ್ ಮಾಡಿ ಅಂತದಂದ್ರೆ ಸ್ವಲ್ಪ ಸ್ವಲ್ಪ ತಿಂತಾ ಇರ್ತೀವಿ ರೀ. ಅದಕ್ಕೂ ಬಣ್ಣ ಬದಲಾಗಿರ್ತದೆ, ಬದಲಾಗುತ್ತೆ. ಮಣ್ಣದು ನೀರಾಗ ಅದು ಹೋ ಇದಾಗಿ ಹಳದಿ ಬಣ್ಣ ಬರೋದು ಅಂದ್ರೆ ಏಕದಮ್ ಕರ್ರಗ ಇರ್ತೈತಿ ರೀ ಶಕ್ತಿ. ಈ ಹುಲ್ಲು ಹಂಗೆ ಈ ಕರ್ರಗಾದ ಕೂಡಲೇ ದನ ಅದನ್ನು ತಿನ್ನೋದಿಲ್ಲ. ಈ ಒಣ ಹುಲ್ಲ ಆಗದಿ ವ್ಯವಸ್ಥೆ ಒಕ್ಕಿದ ಕೂಡಲೇ ಒಂದು ಗೂಡು ಮಾಡಿ ಅದ್ರ ಮ್ಯಾಗಿನ ತಡಪತ್ರೆ ಹಾಕಿ ಒಣ ಅದು ಇಟ್ಟಿದ್ದು ಸ್ವಚ್ಛವಾಗಿ ತಿಂತಾವ್ರಿ. ಈಗ ಒಂದು ತಿಂಗಳುಗಟ್ಟಲೆ ನೀರಾಗನೇ ಬಿದ್ದಿದ್ದ ಕೂಡಲೇ ಎಲ್ಲ ಕೊಳತಿದ್ದಿರ್ತೈತಿರಲ್ಲ. ಈಗ ನಾವು ಒಕ್ಕಲಿ ಮಾಡಿದ ಕೂಡಲೇ ಅದಕ್ಕೆ ಅದನ್ನು ಪೌಡರ್ ಆಗಿಬಿಡ್ತೈತೆ ಸರ್. ಭತ್ತ ಸುಮಾರಷ್ಟು ಕರಗಾಗಿಬಿಡ್ತೈತೆ, ಅದಕ್ಕೇನು ಇದು ಬರೋದಿಲ್ಲ, ತೇಜ್ ಇರುವುದಿಲ್ಲ ರೀ. ಅದು ಹಿಂಗಿರ್ತೈತೆ. ಹಿಂಗೆ ಹಾಕ್ಕೊಂಡು ಸ್ವಲ್ಪ ಭಾಳ ತೊಂದರೆ ಇದ್ದಾಗ ಸಿಲ್ಕಿಸಿದ್ದೀವಿ ಈ ವರ್ಷ. ಇದ್ರ ಮುಂದೆ ಏನೇನು ಆಗ್ತೈತೆ ನೋಡೋಣ. ಇದು ಮಾಡೋಕೆ ಅವಕಾಶ ಇಲ್ಲರಿ. ಸುಮಾರು ಜನ ಹಸಿದಿದ್ರು ಸ್ವಲ್ಪ ಒಕ್ಕೋಬೋದಾಗಿತ್ತು ರೀ. ಏನಾದರೂ ಟ್ಯಾಕ್ಟ್ರಿ ಗಿಟ್ರ ಹಾಕಿ ಅದಕ್ಕೂ ಏನು ಇದು ಮಾಡೋಕ್ಕಿಲ್ಲ ರೀ. ಹಸಿನೆಲ್ಲ ಅಲ್ರಿ ಹಾಕಿ ತುಳಿಸ್ಲಿಕ್ಕೆ ಆಗೋದಿಲ್ಲ ರೀ. ಸುಮಾರಷ್ಟು ಕಷ್ಟ ಭಾಳ ಐತ್ರಿ ಈ ವರ್ಷ ರೈತರದ್ದು. ಈ ಕಬ್ಬಾದ್ರೂ ನೋಡ್ರಿ, ಈ ಸೀಸನ್ ಫುಲ್ ಟ್ಯಾಕ್ಟರ್ ಅದು ಹೊಲ್ದಾಗ ಎಲ್ಲ ಅಡ್ಡಾಡ್ತೈತ್ರಿ. ಈಗ ರೋಡ್ ಸೈಡ್ಗೆ ಎಷ್ಟೋ ಪಾಪ ಹೊತ್ಕೊಂಡು ಬಂದು ಆಗ್ತಾ ಇದ್ದಾರೆ. ಈಗ ನೀರಿನ ಭೂಮಿಗಳಿಗೆ ಸುಮಾರು ಮಾರ್ಚ್ ಏಪ್ರಿಲ್ ಮಠ ಮೇ ಮಠ ಹೋಗ್ತೈತೆ ಏನು ರೀ. ಹಸಿ ಅಷ್ಟು ಫುಲ್ ಹಸಿ ಆಗಿಬಿಟ್ಟೈತ್ರಿ ಅಲ್ಲಿ. ಇದು ಇವ್ರ ಹೊಲ ಇಲ್ಲೇ ನಮ್ಮ ಹೊಲ ಇಲ್ಲೇ ಇತ್ತು ಅಂದ್ಕೊಡ್ಲೆ ಅಂದ್ರೆ ಅವ್ರ ಹೊಲ್ದಾಗಿಂದ ದಾಟೋದಿದ್ರು ಹಸಿನಾಗ ಹೋಗೋದಿಲ್ಲ ಟ್ಯಾಕ್ಟರ್. ಅವ್ನ ಕಬ್ಬು ಭಾಳ ಸುಮಾರು ದಿವಸ ಒಣಗಿ ಹೋಗುವಂಥ ಪರಿಸ್ಥಿತಿ ಬಂದ್ಬಿಟ್ಟೈತಿ. ಡಿಬ್ಗಾಡು ಭೂಮಿ ಇದ್ರೆ ಸ್ವಲ್ಪ ದಾಟಿ ಹೋಗ್ಬೋದು ರೀ. ಈ ಚಲೋ ಚೌಕ್ ಭೂಮಿಯಾಗ ಗಾಡಿ ಹೋಗೋದಿಲ್ಲ. ಸುಮಾರು ಒಂದು 2-3 ತಿಂಗಳು ಹೋಗೋದಿಲ್ಲ. ಅಷ್ಟು ಮಟ್ಟ ಗಾಳಿ ಬಿಸಿಲಿಗೆ ಮನೆಗೆ ಹೋಗ್ಬಿಡ್ತೈತೆ ಸರ್. ಈ ವರ್ಷ ಕಂಪ್ನಿ ಚಲೋ ಐತೆ. ಒಂದು ಸುಮಾರು ಒಂದು 1.5 ತಿಂಗಳು ಆಗ್ತಾಯಿ ಚಲೋ ಐತೆ. ಹೋಗೋಕೆ ಅವಕಾಶ ಇಲ್ಲ. ಸ್ವಲ್ಪ ಟ್ಯಾಕ್ಟರ್ ಹೋಗುವಂಗಿದ್ದರೆ ಒಂದು 1/2 ಟ್ಯಾಕ್ಟರ್ ಆದರೂ ತೊಗೊಂಡು ಏನಾದ್ರು ಬೇರೆದವ್ರು ಟ್ಯಾಕ್ಟರ್ ಹಚ್ಚಿ ಇನ್ನಾರು ತುಂಬಿಸ್ಕೊಂಡು ಕಳಿಸ್ತಿದ್ದಾರೆ ರೈತರು. ಅದು ಇಲ್ಲ, ಏನು ಮಾಡೋಕೆ ಆಸ್ಪಾಸ್ ಇಲ್ಲ. ಇವೆಲ್ಲ ನೈಸರ್ಗಿಕ ವಿಕೋಪಗಳು ಆ ಸಂದರ್ಭದೊಳಗೆ ಸಿಲ್ಕೊಂಡಂಗೆ ಆಗೈತೆ ರೀ. ಈ ವರ್ಷದ ಮಟ್ಟಿಗೆ ನನ್ನ ಹಂಚಿಕೆ ಹೇಳಬೇಕಾದ್ರೆ ರೈತರಿಗೆ ಯಾವುದೋ ಒಂದು ಬೆಳೆನಾಗ ಕೈಗೆ ಹತ್ತುವಂಥ ಸ್ಥಿತಿನಾಗೇ ಇಲ್ಲ. ಕಬ್ಬಾಗಲಿ ಹತ್ತಿ ಆಗಲಿ ಗೊಂಜಾಳ ಆಗಲಿ, ಗೊಂಜಾಳಿಗೂ ಭಾಳ ತೊಂದರೆ ಕೊಡ್ತೀರಿ. ಇತ್ತಿತ್ತಲಾಗ ಅಂಥದನ್ನ ಬಡದ ಏನೇ ರೈತರು ಸ್ವಲ್ಪ ಸ್ವಲ್ಪ ಮಾರಾಟ ಮಾಡಿಕೊಂಡ್ರು ತೊಡೆ ತೊಡೆ ಮೆಳಕೆ ಬಂದು ಹಿಂಗಾಗಿ ಸ್ವಲ್ಪ ಅವ್ರು ದಾಟಿ ಹೋದ್ರೆ ಈಗ ಇತ್ತು ಹತ್ತಿದವ್ರದ್ದು ಭತ್ತದವ್ರದ್ದು ಕಬ್ಬಿನವ್ರದ್ದು ಹತ್ತಿಬಿಟ್ಟಿದೆ. ಈಗ ಮಳೆಗೆ ಅದಕ್ಕೆ ಜಾಂಟ್ ಆಗುತ್ತೆ ಸರ್. ಈಗ ಹಿಂಗೆ ಹಾಕ್ಕೊಂಡು ಏನು ತ್ರಾಸು ಭಾಳ ತೊಂದರೆ ಐತಿ. ಈಗ ಇದನ್ನು ಮುಂದೆ ವಿಚಾರ ಮಳೆ ಏನು ಮಾಡ್ತೈತೆ ನೋಡ್ಬೇಕು. ನೀವು ಮಕ್ಕಳೆಲ್ಲ ಏನು ಮಾಡ್ತಾರೆ? ಮಕ್ಕಳು ಒಬ್ಬರು ಕಂಪ್ನಿ ಒಳಗೆ ಅಲ್ಲಿ ಗೋವಾ ಕರ್ತರ್ತಾ ಇದ್ದಾರೆ ಕೆಲಸಕ್ಕೆ, ಆ ಕಡೆನೇ ಇರ್ತಾನೆ. ಒಬ್ಬ ಶಾಲೆಗೆ ಹೋಗ್ತಾನೆ. 2 ಹೆಣ್ಣು ಮಕ್ಕಳು ಅದಾರ, ಅವರಿಗೆ ನಾನು ಮದುವೆ ಮಾಡಿಕೊಟ್ಟಿದ್ದೀನಿ. ಮಗ ಅಲ್ಲಿ ದುಡಿದು ದುಡ್ಡು ಕಳಿಸ್ತಾನೆ ಅಥವಾ ಹೇಗೆ? ಇಲ್ಲರಿ ಸರ್, ಸಣ್ಣ ಪಗಾರ, ಅಷ್ಟೇನು ದುಡ್ಡು ಕಳಿಸೋದಿಲ್ಲ. ಯಾವಾಗಾರ ಹಬ್ಬಕ್ಕೆ ಬುಕ್ ಬಂದರೆ ಒಂದು 5,000 ಹಿಂಗಾಗಿ ಕೊಟ್ಟಿರ್ತೀನಿ. ಅವ್ರಿಗೂ ಕಷ್ಟ ಇರುತ್ತೆ. ಹಾಂ, ಪಗಾರ ಕಡಿಮೆ ಇರ್ತದೆ ಸರ್, ಕಂಪ್ನಿಯಿಂದೇನು ಹೆಚ್ಚಿಗೆ ಇರೋದಿಲ್ಲ. ಯಾಕಂದ್ರೆ ಸ್ವಲ್ಪ ಕಷ್ಟನೇ ಅವ್ರವ್ರ ಜೀವನ ಆಗ್ತೈತೆ ಅಂತೇಳಿ ಹೋಗಿದ್ದಾನೆ ಆ ಕಡೆ. ಆ ಕಡೆ ಅದಾರ ಅವರು. ಗಂಡು ಮಕ್ಕಳು ಮದುವೆ ಮಾಡಿಲ್ಲ? ಇನ್ನು ಮದುವೆ ಆಗಿದೆ. ಅವ್ರು 2-3 ಮಕ್ಕಳು ಆಗಿದ್ದಾರೆ. ಸಂಸಾರನ ಇದೆ ಹಂಗಾದ್ರೆ. ಅದರೊಳಗೆ ಕಷ್ಟಪಟ್ಟು ನಿಮ್ಗೆ ದುಡ್ಡು ಕೊಡ್ತಿದ್ದೆ ಅಲ್ಲ, ಕಷ್ಟ ಆಯ್ತು. ಅವ್ರಿಗೆ ಶಾಲೆಗೆ ಇಲ್ಲಿ ಕಳಿಸ್ಬೇಕು ರೀ ಮಕ್ಕಳಿಗೆ. ಇರಲಿ, ಎಲ್ಲ ಕಷ್ಟ ಸುಖ ಏನು ಮಾಡೋಕ್ಕಾಗುತ್ತೆ. ಆದರೆ ನೆಮ್ಮದಿಯನ್ನು ಕಸ್ಕೋಬಾರ್ದು. ಇರುವಷ್ಟು ದಿನ ನಮಗೆ ಅನ್ನ ಮತ್ತು ನಿಸರ್ಗದ ಒಂದು ಒಡನಾಟ ಅಲ್ಲಿ ನಮಗೆ ಕೆಲಸ ಕೊಡ್ತಾ ಇರುತ್ತೆ. ಒಂದು ಹಣ್ಣು ಕೊಡುತ್ತೆ, ತರಕಾರಿ ಕೊಡುತ್ತೆ, ಮತ್ತು ಒಂದು ಎಮ್ಮೆ ಸಾಕಿದ್ರು ಅದು ಹಾಲು ಕೊಡುತ್ತೆ. ಹಿಂಗೆ ಎಂಜಾಯ್ ಮಾಡ್ಕೊತಾನೆ ಇರೋದು. ಹಂಗೆ ಮಾಡ್ತಿರ್ತೀವಿ ಸರ್ ನಾವು. ಎಲ್ಲ ಒಂದು ಸ್ವಲ್ಪ ತರಕಾರಿ ಅದು ಇದು ಕಡಪಾಲ ಅವು ಸ್ವಲ್ಪ ಹಾಕ್ತಾ ಇರ್ತೇವೆ. ಅದರಾಗ ಕಾಳುಗಳು ಈ ಮನೆಯಲ್ಲಿ ವಾಪಸಾಗುತ್ತೆ. ಹೆಚ್ಚಿಗೆ ಆದರೂ ಸ್ವಲ್ಪ ಮಾರಾಟ ಮಾಡ್ತಾವೆ. ಒಬ್ಬ ಹಿರಿಯದ ರೈತರಾಗಿ ಇಷ್ಟೆಲ್ಲ ನಿಮ್ಮ ಕಷ್ಟ ಸುಖ ಹಂಚ್ಕೊಂಡ್ರಿ. ಒಳ್ಳೆಯದು ಮುಕುಂದ ಮಹಾದೇವ್ ದಳವಿ ಅವರೇ, ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡವರು ದಾಂಡೇಲಿಯ ಹಿರಿಯ ರೈತರಾದ ಮುಕುಂದ್ ಮಹಾದೇವ್ ದಳವಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬೆಳೆ ವೈವಿಧ್ಯತೆಯ ಕುರಿತು ಹಳಿಯಾಳದ ರಮೇಶ್ ಯಲ್ಲಾರಿ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಈಗ ರಮೇಶ್ ಯಲ್ಲಾರಿ ಪಾಟೀಲ್ ಯುವ ಕೃಷಿಕ ಹೇಗೆ ಕೃಷಿ ಮಾಡ್ತಾ ಇದ್ದಾರೆ ನೋಡೋಣ. ನಮಸ್ಕಾರ ರಮೇಶ್. ನಮಸ್ಕಾರ. ಎಷ್ಟು ಭೂಮಿ ಇದೆ ನಿಮ್ಗೆ? ನಮ್ದು 1 ಎಕರೆ ಇದೆ ಸರ್. 1.5 ಎಕರೆ ಒಳಗಡೆ ನಾವೀಗ ಭತ್ತ ಬಿತ್ತಿದ್ದೀವಿ ಸರ್. ಈಗ ಅದನ್ನು ತೆಗೆದು ಕೋದು ಕಟಾವು ಮಾಡಿ ಗೂಡು ಮಾಡಿ ಈಗ ಅದರೊಳಗೆ ಗೊಂಜಾಳ ಮತ್ತು ಹೆಸರುಕಾಳು ಮತ್ತು ಮಟ್ಕಿ ಅಂಥವಿಂಥ ಹಾಕೇಸ್ 3 ನಮೂನಿ ಕಾಳು ಇದು ಮಾಡಿವ್ರಿ ಸರ್. ಮತ್ತು ಅಲ್ಲಿಂದ ಒಂದು 1.5 ಎಕರೆ ಒಳಗಡೆ ಕಾಯಿಪಲ್ಯ ಮಾಡ್ತೀವ್ರಿ ಸರ್. ಕಾಯಿಪಲ್ಯ ಒಳಗಡೆ ಚೆಂಡು ಹೂವು, ಬದನೆಕಾಯಿ ಗಿಡ, ಟೊಮೆಟೊ ಗಿಡ, ಮೆಣಸಿನ್ಕಾಯಿ ಗಿಡ ಮತ್ತು ಅಲ್ಲಿಂದ ಹೀರೆಕಾಯಿ, ಹಾಗಲಕಾಯಿ ಇದನ್ನೆಲ್ಲ ಬೆಳಿತೀವ್ರಿ ಸರ್. ಈಗ ಮೆಕ್ಕೆಜೋಳದೊಳಗೆ 3 ತರದ ಕಾಳನ್ನ ಹಾಕಿವಿ ಅಂದ್ರೆ ಹೆಂಗ್ ಸಾಲ್ನಾಗ ಹಾಕೋದು ಅಥವಾ ಸಾಲ್ ಮಧ್ಯೆ ಹಾಕೋದು ಅಂದ್ರೆ ಸರ್? ಈಗ ನಾವು 5 ಸಾಲು ಗೊಂಜಾಳ ಹಾಕಿವ್ರಿ ಸರ್. 5 ಸಾಲು 8 ಸಾಲು ನಡಕ್ಕೆ ಹಿಂಗ್ ಪಟ್ಟಿ ಸಾಲ್ ಮೇಲೆ ರಂಟಿ ಹಿಂದೆ ಇದು ಹಾಕಿವ್ರಿ ಸರ್. ಕಾಳು ಹಾಕಿವ್ರಿ ಸರ್, ಹೆಸರು ಕಾಳು, ಅಲ್ಲಿಂತ ಇದು ಮಡಿಕೆ ಕಾಳು ಅವನ್ನೆಲ್ಲ ಹಾಕಿದಿವ್ರಿ ಸರ್. ಅಂದ್ರೆ 1 ಸಾಲು ಹೆಸರು ಕಾಳು, 1 ಸಾಲು ಮಡಿಕೆ ಕಾಳು, ಇನ್ನೊಂದ್ ಸಾಲ ತೊಗಡೆ ಕಾಳು ಹಿಂಗ? ಹೌದ್ರಿ ಸರ್. ಅಂದ್ರೆ ಪಟ್ಟಿ ಅಂದ್ರೆ ಈಗ 1.5 ಫೂಟ್ ಅದನ್ನ ಹಾಕ್ತಿವ್ರಿ ಸರ್, 1.5 ಫೂಟ್ ಇದನ್ನ ಹಾಕಿವ್ರಿ ಸರ್. ಆ ರೀತಿ ಹಾಕಿದ್ರಿ ಸರ್. ಆ ರೀತಿ ಹಾಕೋದ್ರಿಂದ ಏನ್ ಅನುಕೂಲ? ಆ ರೀತಿ ಹಾಕೋದಕ್ಕೆ ನಮಗೆ ಖಾಲಿ ಹೆಸರುಕಾಳು ಹಾಕಿದ್ದಿರ್ತಲ್ರಿ ಸರ್, ಅಲ್ಲಿ ಸ್ವಲ್ಪ ಈದಾಗಿದ್ದಿರ್ತದೆ, ಜಮೀನ್ ಸ್ವಲ್ಪ ಈದಾಗಿತ್ತು, ಫಲವತ್ತೆ ಬರುತ್ತೆ, ಮತ್ತ ಅದೆಲ್ಲ ಇದಕ್ಕದು ಚಲೋ ಆಗುತ್ತೆ. ಗೊಂಜಾಳ ಗಿಂಜಾಳಗದು ನೀರು ಹಾಯಿಸೋ ಮುಂದದು ನಾವು ಸ್ಪ್ರಿಂಕ್ಲರ್ಲೆ ನೀರು ಹಿಡಿತೀವ್ರಿ ಸರ್. ಅದ್ರ ಒಳಗಡೆ ಸ್ವಲ್ಪ ನಮಗ್ ಇದಾಗುತ್ತೆ ಸರ್, ಅನುಕೂಲ ಆಗುತ್ತೆ. ನಿಮ್ ಬೆಳೆಗಳಿಗೂ ಅನುಕೂಲ ಆಗುತ್ತೆ? ನಮ್ ಬೆಳೆಗಳಿಗೂ ಅನುಕೂಲ ಆಗುತ್ತೆ ಸರ್. ಹೆಂಗ ಅಂದ್ರೆ ಅದ್ರದ್ದು ಈದ್ ಸಿಗುತ್ತೆ ನಮ್ಗ್, ಡೈಆಕ್ಸೈಡ್ ಅಂತಾರಲ್ರಿ ಸರ್, ಆ ತರ ಸಿಗುತ್ತೆ. ಇದು 3 ಎಲೆ ಇದಿರುತ್ತೆ, ಹೆಸರು ಕಾಳು, ಮಟ್ಕೆ ಕಾಳು, ಅಲ್ಲಿಂತ ಇದ ಬಾಕಿವೆಲ್ಲ 3 ಎಲೆ ಇದಿರುತ್ತೆ ಸರ್. ಆ ತರ ಇದ್ ಮಾಡಿ ನಾವು ಅದಕ್ಕೆಲ್ಲ ಆಮೇಲೆ ಅದ್ರದ್ದೆಲ್ಲ ತಪ್ಪಲ ಉದ್ರ ಮಟ್ಟ ಅಲ್ಲೇ ಬಿಟ್ಟು ಬಿಡ್ತೇವ್ರಿ ಸರ್. ಆಮೇಲೆ ನಂತರ ಅದನ್ನ ತಕೊಂಡಿದ್ದಾಗ ಅದೆಲ್ಲ ಕೊಳತ್ಕೇಸ್ ಗೊಬ್ಬರ ಆಗ್ಬಿಡ್ತೀರಿ ಸರ್. ಕಿತ್ಕೊಳ್ಳಲ್ಲ ಹೆಸರು ಕಾಳು ಅಷ್ಟೇ ಕಿತ್ಕೋತೀವ್ರಿ ಸರ್. ಆಮೇಲೆ ಅದ್ರ ಮೇಲೆ ಇದ್ ಮಾಡಿ ಉಳುವೆ ಮಾಡಿಬಿಡ್ತೀವ್ರಿ. ಅದರಿಂದ ಎಷ್ಟು ಬರುತ್ತೆ ನಿಮ್ ಕಾಳು ಎಲ್ಲ? ಅದ್ರ ಒಳಗಡೆ ಇದೇ ವರ್ಷ ಹಾಕಿದೇವ್ರಿ ಸರ್. ನಾವು ಈಗ ಮೊದಲದು ಅಂದ್ರೆ ಸ್ವಲ್ಪ ಹಿಂಗ ಪಟ್ಟಿ ಸಾಲ ಮೇಲೆ ಹಂಗೆ ಹೋಗಿತ್ತಿದ್ರಿ ಸರ್. ಈಗ ಸ್ವಲ್ಪ ನಮಗೆ ಇಲ್ಲಿ ಬಂದು ಹೋಗಿದಾವಂದ್ರೆ ಟ್ರೈನಿಂಗ್ ಒಳಗಡೆ ಸ್ವಲ್ಪ ಅದು ಎಲ್ಲ ತರ ಮಾಡ್ಬೇಕಂತ ಮಟ್ಟ ಅಂದ್ರೆ ನಮಗ್ ಸ್ವಲ್ಪ ಅನುಕೂಲ ಆಗ್ತಿದ್ರಿ ಸರ್. ಹೌದ್ರಿ ಸರ್. ಈ ಕಾಳನ್ನು ಉದುರಿಸ್ತಿರೋ ಅಥವಾ ಬಿತ್ತುವಾಗ ಕೂರ್ಗಿ ಒಳಗೆ ಹಾಕ್ಬಿಡ್ತಿರೋ? ಇಲ್ಲ ರೀ ಸರ್, ಎತ್ತುಗಳು ರಂಟಿ ಹುಡ್ತೀವ್ರಿ ಸರ್, ಹಿಂದಿನ ತರ ಕಾಳು ಉದುರಿಸ್ತೀವ್ರಿ ಸರ್. ಉದುರಿಸ್ತೀವಿ? ಹೌದ್ರಿ ಸರ್. ಉದುರ್ಸಿ ಆನಂತರ ಬೆಳೆ ಸಾಲು ಅಂತಾರಲ್ಲ ಅದು ಮುಚ್ಚು ಬಿಡೋದು? ಹೌದ್ರಿ ಸರ್. ಅಲ್ವಾ? ಹೌದು ಸರ್. ಅದು ಈ ವರ್ಷ ಮಾಡಿರಿ, ಆದ್ರೆ ಎಷ್ಟೆಷ್ಟು ಕಾಳು ಬಂದಿದೆ ಇನ್ನೂ ಗೊತ್ತಾಗಿಲ್ಲ. ಇಲ್ಲ ರೀ ಸರ್, ಈಗ ಮಾಡಿರ್ತೇವ್ರಿ ಸರ್. ಮೊದಲು ನಾವು ಇಲ್ಲ ಹಳೆ ಪದ್ಧತಿ ಒಳಗಡೆನೆ ಕಾಳು ಉಗ್ಗೋದು, ಇಲ್ಲ ಎತ್ತುಗಳೇ ಗಳೆ ಹೊಡಿಯೋದು, ಇಲ್ಲಾಂದ್ರೆ ಟ್ರ್ಯಾಕ್ಟರ್ಲೆ ಗಳೆ ಹೊಡಿಯೋದು, ಕೊಡ ಹೊಡೆದು ಬಿಡೋದ್ರಿ ಸರ್. ಆ ಟೈಪ್ ಆಕಿತ್ತು. ಆದ್ರೆ ಅವಾಗ ಏನಾಗಿತ್ತು ಸರ್, ನೆಲ ಎಲ್ಲ ಗಟ್ಟಿಯಾಗಿ ಬಂದ್ಬಿಡ್ತಿತ್ತು. ಈಗ ಹಂಗಿಲ್ರಿ ಸರ್, ಏನಾರು ನಮಗೆ ಸ್ವಲ್ಪ ಈ ನೆಲ ಗಟ್ಟಿ ಅನ್ನಿಸತ್ತಂದ್ರೆ ಸ್ವಲ್ಪ 1 ಸಾಲ ರಂಟಿ ಹೊಡೆದು ಬಿಟ್ರೆ ಎಲ್ಲ ಲೂಸ್ ಆಗಿಬಿಡ್ತಿರಿ ಸರ್. ಅದ್ರ ಸಲುವಾಗಿ ಎಲ್ಲ ತರದ ಇದು ಮಾಡಿವ್ರಿ ಸರ್, ಬೆಳೆ ಚೆನ್ನಾಗಿ ಬರುತ್ತೆ ಅಂತ. ಹಂಗೆ ಹರಡ್ಕೊಂಡ್ಬಿಡುತ್ತ ಅದು? ಸ್ವಲ್ಪ ಗಿಡ ದೊಡ್ಡದಾಗುತ್ತೆ ರೀ ಸರ್, ಮತ್ತೆ ಅಲ್ಲಿಂದ ಕಾಳು ನಮಗೆ ಚಲೋ ಆಗುತ್ತೆ. ಆ ತರ ಇದು ಮಾಡಿದ್ರಿ ಸರ್ ನಾವು. ಒಂದು ಸ್ವಲ್ಪ ದೊಡ್ಡ ಆದ್ಮೇಲೆ ನಿಮ್ಗೆ ಒಳ ಮಧ್ಯೆ ರೆಂಟಿ ಹೊಡಿಯೋದು ಕಷ್ಟ ಆಗುತ್ತ? ಈಗ 1-2 ಸತಿ ರೆಂಟಿ ಹೊಡಿತೀವ್ರಿ ಸರ್ ನಾವು, ಸಣ್ಣ ಇರ್ತಾವಾಗ ಹೊಡಿತೀವಿ ರೀ. ಆಮೇಲೆ ಏನು ಮುಂದಕ್ಕೆ ಏನು ಹೊಡಿಯಂಗಿಲ್ರಿ ಸರ್. ಬೇಕಾಗಿಲ್ಲ? ಬೇಕಾಗಿಲ್ರಿ ಸರ್. ಅದು ಗೋವಿನ ಜೋಳ ಹೇಗೆ ಬೆಳೆಯುತ್ತೆ, ಇದೇನು ತೊಂದರೆ ಮಾಡುತ್ತೋ ಅಥವಾ? ಇಲ್ಲ ರೀ ಸರ್, ತೊಂದರೆ ಮಾಡಲ್ಲ. ಗೋವಿನ ಜೋಳ ಅಂದ್ರೆ ಅದಕ್ಕೆ 5 ಫೂಟ್ ಡಿಸ್ಟೆನ್ಸ್ ಇಟ್ಟಿವ್ರಿ ನಾವು ಸರ್. ಆ ಗೋವಿನ ಜೋಳದ 1-4 ಸಾಲ ಹಾಕಿದ್ರೆ ಇದೊಂದು 5 ಸಾಲ ಹಾಕಿದೀವ್ರಿ ಸರ್. ಅದರೊಳಗಡೆ ಇದು ಮಾಡಿದೀವ್ರಿ ಸರ್ ನಾವು. ಹೌದು ಸರ್. ಈ ರೀತಿ ಬೇರೆ ರೈತರು ಮಾಡ್ಯಾರ ಯಾರಾದ್ರು? ಇಲ್ಲಿ ಯಾರು ಮಾಡಿಲ್ರಿ ಸರ್ ಹಂಗ. ಈಗ ನಾವು ಫಸ್ಟ್ ಮಾಡಿದ್ರಿ ಸರ್. ಹೇಳಿದ್ರ ಯಾರಾದ್ರೂ ಕೃಷಿ ಇಲಾಖೆಯವರು ಅಂತ? ಕೃಷಿ ಇಲಾಖೆಯವರು ಅಂದ್ರೆ ನಮಗ ಧಾರವಾಡ ಯೂನಿವರ್ಸಿಟಿ ಅವರು ಹೇಳಿದ್ರಿ ಸರ್. ಇಲ್ಲಿ ಟ್ರೈನಿಂಗ್ ಬಂದಾಗ ಹೇಳಿದ್ರಿ ಅವರು, ಹಿಂಗ ಹಿಂಗ ಮಾಡ್ರಿ ನಿಮ್ಗೆ ಚಲೋ ಆಗುತ್ತೆ ಅಂತ ಹೇಳಿದ್ರು. ಅವಾಗಿಂತ ನಾವು ಈಗ ಚಾಲು ಮಾಡೇವ್ರಿ ಸರ್. ಮತ್ತೆ ಲಾಕ್ಡೌನ್ ಒಳಗಡೆ ನಾವು ಕಾಯಿಪಲ್ಲೆ ಮಾಡಿದ್ರಿ ಸರ್. ಅದನ್ನೆಲ್ಲ ಇಲ್ಲಿ ಹಳ್ಳಿಯಲ್ಲಿ 30-40 ರೂಪಾಯಿ ಇದ್ರೆ ಅಲ್ಲಿ ನಾವು 25-20 ರೂಪಾಯಿ ಅಷ್ಟರೊಳಗಡೆ ಮಾರಿದ್ವಿ. ಲಾಸ್ ಏನಾಗ್ಲಿಲ್ಲರಿ ಸರ್ ನಮಗೆ. ನಾವು ಇಲ್ಲಿ ಹಳ್ಳಿಯೊಳಗೆ ಬಂದು ಮಾರಾಟ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಇದ್ದಿರ್ಲಿಲ್ಲ. ಅದ್ರ ಸಲುವಾಗಿ ನಾವು ಊರೊಳಗಡೆ ಮಾರಾಟ ಮಾಡಿದ್ರಿ ಸರ್. ತಗೊಳ್ಳೋರು ಯಾರು? ಊರೊಳಗಡೆ ತಗೊಳ್ತಿದ್ರಿ ಸರ್. ಬೇರೆ ಯಾರು ರೈತರು ಬೇರೆ ಬೆಳೆಯಲ್ಲ ಅಲ್ಲಿ? ರೈತರು ಅಂದ್ರೆ 3 ರೈತರು ಇದ್ರಿ ಸರ್ ನಾವು. ಅಂದ್ರೆ ಅವ್ರು ಒಂದ್ ಬೇರೆ, ನಮ್ದೊಂದು ಬೇರೆ ರೀ ಸರ್. ಅವ್ರದ್ದು ಒಂದೇ ಟೈಪ್ ಮಾಡಿಬಿಟ್ಟಿದ್ದಾರೆ ಸರ್ ಅವ್ರು. ನಾವು ಒಂದು 4 ಟೈಪ್ ಮಾಡೇವ್ರಿ. 4 ಟೈಪ್ ಅಂದ್ರೆ ಡೈಲಿ ಒಂದೇ ಟ್ರೇ ತಗೊಂಡು ಹೋಗೋದು, ಅದನ್ನಷ್ಟೇ ಮಾರ್ಕೆಸ್ ಮತ್ತೆ ಮನೆಗೆ ಹೋಗ್ರಿ ಸರ್. ಮತ್ತೆ ಮರನೇ ದಿನ ಬೆಳಿಗ್ಗೆ ಅಂದ್ರೆ ಮತ್ತೊಂದು ಟ್ರೇ ಒಯ್ಯೋದ್ರಿ. ಹಂಗ ಮಾಡಿ ಮಾರಾಟ ಮಾಡ್ತೀವ್ರಿ ಸರ್. ಬೆಳಿಗ್ಗೆ ಒಂದು ಟೈಮು, ಸಂಜೆ ಒಂದೊಂದು ಟೈಮ್ ಹೋದ್ರಿ ಸರ್. ಬೆಳಿಗ್ಗೆ ಒಂದು 7 ಹೋಗ್ತೀವ್ರಿ ಸರ್ ಹರ್ಕೊಂಡು. ಅವಾಗಷ್ಟು ಮಾರಾಟ ಮಾಡ್ತೀವಿ, ಒಂದು ಗಲ್ಲಿ ಪೂರಾ ಮಾರಾಟ ಮಾಡಿದ ಕೂಡಲೇ ಸಂಜೆ ಮುಂದೆ ಮತ್ತೊಂದು ಗಲ್ಲಿಗೆ ಹೋಗ್ತೀವ್ರಿ ಮಾರಾಟ ಮಾಡ್ಲಿಕ್ಕೆ. ಡೈಲಿ ಒಂದೊಂದು ದಿನ ಒಂದೊಂದೊಂದೊಂದು ಸ್ಟೆಪ್ ಬೈ ಸ್ಟೆಪ್ ಉಳ್ಕೊಂಡು ಹೋಗ್ತೀವ್ರಿ. ನೀವೇ ಮಾರಾಟ ಮಾಡೋದನ್ನ ಅದು ಲಾಭ ಅನ್ಸುತ್ತಲ್ಲ? ಲಾಭ ಅನ್ಸುತ್ತೆ ರೀ ಸರ್. ಮತ್ತೆ ನಮಗೇನು ಇದಿಲ್ಲ, ಆದ್ರೆ ಇಲ್ಲಿ ಬಂದು 20 ಕೊಟ್ಟು ಮತ್ತೆ ಇವರಿಗೆಲ್ಲ ಇದು ಇಲ್ಲಿ 40 ತಗೋತಾರ್ರಿ ಸರ್. ಬೇರೆಯವ್ರು ಕೊಡ್ಬೇಕಂದ್ರೆ 50-60 ಕೊಡ್ತಾರೆ ಸರ್. ನಮ್ ಕೊಡ್ಸಿನ್ ತಗೋಬೇಕಂದ್ರೆ 20-25 ರೂಪಾಯಿ ಲಾಸ್ಟ್ ರೀ. ಅದ್ರ ಸಲುವಾಗಿ ನಾವೇನ್ ಮಾಡ್ತೀವ್ರಿ, ನಮ್ ಮಂದಿನೇ ತಿಂತಾರ ಅಂತ ಗೆಸ್ಟ್ ನಾವು ಅಲ್ಲಿಂದಲ್ಲಿ ಕೊಟ್ಬಿಡ್ತೀವ್ರಿ ಸರ್. ನೀವು ಇಲ್ಲಿ ಬಂದು ವ್ಯಾಪಾರಸ್ಥರ ಕುಂತ್ಕೊಂಡು ಮಾರಾಟ ಮಾಡಿದ್ರ? ಇಲ್ಲ ರೀ ಸರ್, ಒಮ್ಮೆನೂ ಬಂದಿಲ್ಲ ನಾವು. ಅರ್ಧ ಎಕರೆ ಒಳಗಡೆ ಎಲ್ಲಾ ತರದ್ ಮಾಡೇವ್ರಿ ಸರ್ ನಾವು. ಆದ್ರೆ ಇಲ್ಲಿ ಒಂದ್ ದಿನಾನು ಬಂದಿಲ್ಲರಿ ಸರ್ ನಾವು. ಬಂದ್ರೆ ಒಳ್ಳೇದ? ಇಲ್ಲಿ ಬಂದ್ರೆ ಸ್ವಲ್ಪ ನಮ್ಗೆ ಇದಾಗತ್ರಿ ಸರ್. ಅಂದ್ರೆ ಹೊಲ್ದಾಗಿನ ಕೆಲಸ ನಮಗ ಆಗಂಗಿಲ್ರಿ. ಅಂದ್ರೆ 7-8 ದನಗಳು ಅದಾವ್ರಿ ನಮ್ಮ. ಅವನ್ನೆಲ್ಲ ಮಾಡಿ ಇವನ್ನ ಇಲ್ಲಿ ಹಗಲೆಲ್ಲ ಕುಂದಿರ್ಬೇಕಂದ್ರೆ ಆಗೋಲ್ರಿ ಸರ್ ನಮಗ. ಹಂಗಾಗಿ ಅಲ್ಲಿಂದಲ್ಲೇ ವ್ಯವಹಾರ ಮಾಡ್ತೀವ್ರಿ. ನಮಗಾಗ್ಲಿಲ್ಲ ಅಂದ್ರೆ ನಮ್ಮ ತಾಯಿಯವ್ರು ಹೋಗ್ತಾರೆ ಊರೊಳಗಡೆ. ಹಿಂದ ಮುಂದೆ ಇದ್ ಮಾಡೋರು ಅದಾರೆ ಸರ್. ಈಗ ಲಾಕ್ಡೌನ್ ಒಳಗಡೆ ನಮ್ಮ ಅಣ್ಣವ್ರು ಮತ್ತೆ ನಮ್ಮ ಅಣ್ಣಿಯವ್ರು ಬಂದಾರ್ರಿ. ಅವರು ಈಗ ಇವತ್ತು ಹೊಲದಲ್ಲೇನೆ ಅದಾರ್ರಿ. ಇವತ್ತು ನಾವು ಈ ಕಡೆ ಬರೋ ಮಟ್ಟ ಅಂದ್ರೆ ಅವ್ರು ಇವತ್ತು ಹಗಲ್ಕಾಯಿ ಬೆಳೆ ಹಾಕ್ಬೇಕಂತ ಕೆಸ್ ಅವ್ರು ಎಲ್ಲ ರೆಡಿ ಮಾಡ್ಕೊಂಡದಾರ್ರಿ. ಈಗ ನಾಳೆಂತರ ಶಗಣಿ ಗೊಬ್ಬರ ಅದನ್ನ ಹಾಕೇಸ್ ಹಾಕೋದ್ರಿ ಸರ್. ಮತ್ತು ಇದು ಮಾಡೇವ್ರಿ ನಾವು ವೇಸ್ಟ್ ಡಿಕಂಪೋಸರ್ ಅಂತ ಕೇಸ್ ಒಂದು ಮಾಡೇವ್ರಿ. ನಾವು ಒಮ್ಮೆ ಸಸಿ ನೆಟ್ಟಿದ್ವು ಅಂದ್ರೆ ಒಮ್ಮೆ ಸ್ವಲ್ಪ ಒಂದು ಸ್ಪೂನಷ್ಟು ಡಿ ಎ ಪಿ ಗೊಬ್ಬರ ಕೊಡ್ತೇವ್ರಿ. ಆಮೇಲೆ ಡಿ ಎ ಪಿ ಗೊಬ್ಬರ ಏನು ಯೂಸ್ ಮಾಡೋಂಗಿಲ್ರಿ. ಅದು ಇದಷ್ಟೇ ಮಾಡ್ತೀವ್ರಿ ಸರ್. ವೇಸ್ಟ್ ಡಿಕಂಪೋಸರ್ ನಾವು ಮೊದಲು ನೀರು ಹಾಯಿಸ್ತಿದ್ವಿ ರೀ ಸರ್. ಈಗ ನೀರು ಹಾಯಿಸಲು ಡ್ರಿಪ್ಪರ್ ಪೈಪ್ ಹಾಸಿದ್ರಿ. ನಮ್ಮ ಅನುಕೂಲ ಆಗಲಿ ಅಂತ ಕೆಸ್ ಒಂದು ಕೃಷಿ ಹೊಂಡ ಮಾಡೇವ್ರಿ. ನಾವೇ ಸ್ವಂತ ಮಾಡ್ಕೊಂಡಿದ್ವಿ 20x20. ಅದ್ರೊಳಗೆ ನೀರು ತುಂಬಿಸ್ತೇವೆ ಕರೆಂಟ್ ಇದ್ದ ಟೈಮಲ್ಲಿ. ಆಮೇಲೆ ಅದ್ರ ತರಕಾರಿಗೆ ಬಿಟ್ಕೊಂಡು ನಿಂತು ಬಿಡ್ತೇವ್ರಿ ಸರ್. ದಿವಸಕ್ಕೆ 1 ಇಲ್ಲಾಂದ್ರೆ 2 ಬಿಟ್ಟು ಕೆಸ್ ಅಷ್ಟು ಸ್ಟಾಪ್ ಮಾಡಿಬಿಡ್ತೇವ್ರಿ. ಹಾಗಾಗಿ ವರ್ಷದಲ್ಲಿ 2-3 ಸಲ ಹಿಂಗೆ ತೆಗಿತೀವಿ. ವರ್ಷದಲ್ಲಿ ಅಂದ್ರೆ ಸರ್ ನಮ್ದು ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವ್ರಿ. ಈಗ ಒಂದು ಮುಗಿಲಿಕ್ಕೆ ಬಂತಂದ್ರೆ ಮತ್ತೊಂದು ಸೈಡ್ ಅರ್ಧ ಎಕರೆ ಒಳಗಡೆನೆ ಮತ್ತೊಂದು ಸೈಡ್ ರೆಡಿ ಇಟ್ಟಿರ್ತೀವ್ರಿ ಸರ್ ನಾವು. ಈಗ ಇದು ಸ್ವಲ್ಪ ಇದಾಯ್ತು ಅಂದ್ರೆ ಒಂದ್ ತಿಂಗಳು ಬಿಟ್ಟು ಮತ್ತೆ ಹಚ್ಚಿತೀವ್ರಿ ನಾವು. ಸ್ಟೆಪ್ ಬೈ ಸ್ಟೆಪ್ ಹಂಗಿದ್ರೆ ಒಳ್ಳೇದು ಸರ್. ಅಂದ್ರೆ ಈಗ ಲಾಕ್ಡೌನ್ ಸೀಸನ್ ಒಳಗಡೆ ಏನ್ ಮಾಡಿದ್ರು, ಮಂದಿ ಹತ್ರ ಏನು ಇದ್ರಿರ್ಲಿಲ್ಲ. ಹಳ್ಳಿಯಾಗ ಬಂದು ಹೋಯ್ತೇನೆಂದ್ರೆ ಯಾರು ಕೊಡ್ತಿರ್ಲಿಲ್ಲ. ಅಲ್ಲಿಂದಲ್ಲೇ ನಾವು ಉದ್ರಿನು ಕೊಡ್ತಿದ್ವಿ, ಎಲ್ಲಾನು ಕೊಟ್ಟು ಬಿಡ್ತಿದ್ವಿ ಸರ್. ಹಂಗ ಅನ್ನಮಟ ಅಂದ್ರೆ ನಮ್ಮ ಈಗ ಸ್ವಲ್ಪ ಈಗ ಕಮ್ಮಿ ಆಗಿದೆ. ಈಗ ಎಲ್ಲಾರು ಬಂದು ನಮ್ಮ ಮನೆ ಹತ್ರ ಬಂದು ಕೇಳಿ ಹೋಯ್ತಾರ್ರಿ ಸರ್ ತರಕಾರಿಗಳನ್ನ. ಮತ್ತೀಗ ಒಂದ್ 100 ಗಿಡಗಳು, ಚೆಂಡು ಹೂವಿನ ಗಿಡಗಳು ಹಚ್ಚಿದ್ರಿ ಸರ್. ಅವನ್ನು ಮಾರಾಟ ಅಲ್ಲೇ ಊರ ಒಳಗಡೆನೆ ಮಾಡ್ತೀವಿ. ಮಾಲಿ ಮಾಡಿ ಇಲ್ಲಿ 20 ತಂದ್ರೆ ಅಲ್ಲಿ 10 15 ಮಾಲಿ ಮಾಡಿ ಕೊಟ್ಬಿಡ್ತೀವಿ ಸರ್. ಇಲ್ಲಿ ಬರೋಕ್ಕಿಂತ ಅಲ್ಲೇ ಮಾರು ಚಲೋ. ಅಲ್ಲೇ ಮಾರ್ತೀವ್ರಿ ನಾವು ಸರ್. ನಾವು ಒಂದು ದಿನಾನು ಇದು ಮಾಡೋಂಗಿಲ್ರಿ ಸರ್. ಇಲ್ಲಿ ಜಾಸ್ತಿ ಮಾಲ್ ಸಿಕ್ತು ಅಂದ್ರೂ ಅಷ್ಟೇನು ಇದು ಮಾಡೋಂಗಿಲ್ರಿ. ಒಂದಿನ 1/2 ಸ್ಟೆಪ್ ತೆಗಿಯೋದ್ರಿ, ಮತ್ತೊಂದು ದಿನ 1/2 ಸ್ಟೆಪ್ ತೆಗಿಯೋದ್ರಿ, ಅಲ್ಲೇ ಕೊಟ್ಬಿಡೋದ್ರಿ ಸರ್. ಇಲ್ಲಿ 60 ಅಂದ್ರೆ ಅಲ್ಲಿ 30 ನಮ್ಗೆ ಲಾಸ್ಟ್ ಬೀಳೋಂಗಿಲ್ರಿ ಸರ್. ನಮ್ಮ ಹೊಲ್ದಾಗಿಂದಲ್ರಿ, ಅಲ್ಲೇ ಕೊಟ್ಬಿಡ್ತೇವ್ರಿ ನಾವು. ಈಗ ರೇಟ್ ದೊಡ್ಡ ದೊಡ್ಡ ಹಬ್ಬ ಬರ್ತವೆ, ಈಗ ದೀಪಾವಳಿ ಬರುತ್ತೆ ಅಥವಾ ತುಳಸಿ ಪೂಜೆ ಇರುತ್ತೆ, ಗಣೇಶನ ಹಬ್ಬ ಬರುತ್ತೆ, ಇಂಥವೆಲ್ಲ ಇರುತ್ತಲ್ಲ, ಅವಾಗ ಜಾಸ್ತಿ ಮಾರೋದು ಅಂದ್ರೆ ಜಾಸ್ತಿ ಬೇಡಿಕೆ ಇರುತ್ತೆ, ರೇಟು ಜಾಸ್ತಿ ಸಿಗುದಂಗೆ ಇಲ್ಲ ರೀ ಸರ್. ನಮ್ದೇನ್ ರೇಟ್ ಫಿಕ್ಸ್ ಇರುತ್ತಲ್ರಿ ಸರ್, ಊರೊಳಗಡೆ ಅಂದ್ರೆ ಒಂದ್ ರೇಟ್ ಫಿಕ್ಸ್ ಮಾಡಿದಿರ್ತೀವ್ರಿ. ಈಗ 3 ಮಂದಿ ಇದ್ದೇವ್ರಿ ಸರ್ ನಾವು, 3 ಮಂದಿ ಒಂದ್ ರೇಟ್ ಫಿಕ್ಸ್ ಮಾಡಿದಿರ್ತೀವ್ರಿ. ಎಲ್ಲರೂ ಒಂದೊಂದ್ ದಿನ ಒಂದೊಂದ್ 5 ಮಾಡಿಬಿಡ್ತೀವ್ರಿ. ಈಗ ಅವರು ಒಂದ್ ರೂಟಿಗೆ ಹೋದ್ರಂದ್ರೆ ಅವ್ರು ಒಂದ್ ರೂಟ್ ಮಾರ್ತಾರೆ, ನಾವೊಂದು ರೂಟ್ ಮಾಡ್ತೀವಿ. ಹಂಗಾಗಿ 3 ಮಂದಿ ಒಟ್ಟು ಇದು ಮಾಡ್ಕೊಂಡು ಇದೀವ್ರಿ ಸರ್ ನಾವು, ಹೊಂದಾಣಿಕೆ ಒಳಗಡೆ ಇರ್ತೀವಿ. ಕಬ್ಬು ಒಂದು ನಮ್ಮ ಇದ್ರ ಮೇಲೆ ನಮ್ಮ ಅಜ್ಜವ್ರ ಹೆಸರ ಮೇಲೆ ಒಂದ 26 ಗುಂಟೆ ಇದೆ ರೀ ಸರ್. ಅಲ್ಲಿ ಅಷ್ಟೇ ಕಬ್ ಮಾಡಿದ್ವಿ, ಅಂದ್ರೆ ಸುತ್ತೂರು ಎಲ್ಲರದು ಕಬ್ ಇದೆ, ಅದ್ರ ಸಲುವಾಗಿ ಅಲ್ಲಿ ಅಷ್ಟೇ ಕಬ್ ಮಾಡಿದಿವ್ರು. ಮತ್ತೆ ಇಲ್ಲಿ ಬೇರೆ ಕಡೆ ಕಬ್ಬಿಲ್ಲ. ನಮ್ ಕಬ್ಬಿನ ಒಳಗಡೆ ಆಸಕ್ತಿ ಇಲ್ರಿ ಸರ್. ನಮ್ಗದು 15 ತಿಂಗಳು ದುಡಿಯೋ ಇದ್ರಿ ಅದು ಸರ್. 15 ತಿಂಗಳ ಒಳಗಡೆ ಒಂದು 60,000 ರೂಪಾಯಿ ನಮಗೆ ಇನ್ಕಮ್ ಸಿಗೋಂಗಿಲ್ರಿ ಸರ್ ಅದ್ರೊಳಗೆ. ಅದ್ರ ಸಲುವಾಗಿ ಇದ್ರೊಳಗಡೆ ಅರ್ಧ ಎಕರೆ ಒಳಗಡೆ ನಮಗ್ ಒಂದು ಇದ್ರೊಳಗೆ ದುಡಿದ್ರೆ ಒಂದು 3 ತಿಂಗಳ ಒಳಗಡೆ 50,000 ರೂಪಾಯಿ ಸಿಗುತ್ತೆ ಸರ್. ಅದ್ರ ಸಲುವಾಗಿ ನಾವು ಕಬ್ಬಿನ ಇದಕ್ಕಂದ್ರೆ ಜಾಸ್ತಿ ಹೋಗೋದಿಲ್ಲ. ಹಾಗಾಗಿ 3 ಸೀಸನ್ ಅಂದ್ರೆ 1.5 ಲಕ್ಷ ರೂಪಾಯಿ. ಇಷ್ಟು ದನಕರುಗಳನ್ನ ಸಾಕಿರ್ಲಿ ಯಾಕೆ? ನಮ್ಗ ಹೊಲಕ್ಕೆ ಶಗ್ನಿ ಗೊಬ್ಬರ ಗೊತ್ತ್ರಿ ಸರ್. ಮತ್ತೆ ನಮಗ ಹಾಲಿಂದದು ಇದಾಗುತ್ತೆ, ನಮ್ಮ ಮನೆ ಒಳಗಡೆ ಹಾಲು ಬೇಕ್ರಿ. ಮತ್ತೆ ಅದ್ರ ಒಳಗಡೆನೆ ನಾವು ಜವಾರಿ ಎರಡು ಆಕಳು ಸಾಕಿವ್ರಿ, ಒಂದು ಎಮ್ಮೆ ಸಾಕಿದೇವ್ರಿ. ಜವಾರಿ ಆಕಳ ಹಾಲು ಬೆಳಿಗ್ಗೆ ರಾತ್ರಿ ಮನೆ ಒಳಗಡೆನೆ ಇಟ್ಕೋತೀವಿ, ಬೆಳಿಗ್ಗೆ ಅಷ್ಟೇ ಊರೊಳಗಡೆ ಅಲ್ಲೇ ಒಂದು ಇಬ್ರು ಮಂದಿ ಬಂದು ಒಯ್ತಾರೆ. ಎಮ್ಮೆ ಹಾಲು ಮಾತ್ರ ನಾವು ಡೈರಿಗೆ ಹಾಕ್ತೀವ್ರಿ, 3-3.5 ಲೀಟರ್ ಆಗುತ್ತೆ, ಡೈರಿಗೆ ಹಾಕ್ತೀವ್ರಿ. ಅದು ಒಂದು ತಿಂಗಳಿಗೆ ಎಷ್ಟಾಗತ್ತೆ? ಒಂದು 4,000 ರೂಪಾಯಿ ಜಾಸ್ತಿ ಆಗುತ್ತೆ ರೀ ಸರ್. ಜಾಸ್ತಿ ಆಗುತ್ತೆ. ಹೆಂಗ ರೇಟ್ ಈಗ? ನಮ್ಮ ಇಲ್ಲಿ ಫ್ಯಾಟಿನ ಮೇಲೆ ರೇಟ್ ಕೊಡ್ತಾರೆ ಸರ್. ನಮ್ಗೆ ಒಂದು 35, 38, 40 ಹಿಂಗೆ ಕೊಡ್ತಾರೆ ಸರ್. ಆದರೆ ಅಲ್ಲಿ ಊರೊಳಗಡೆ ನಾವು ಹೆಂಗೆ ಮಾಡ್ತೀವಿ ರೀ ಸರ್, ಜವಾರಿ ಆಕಳ ಹಾಲು 30 ಕೊಟ್ಬಿಡ್ತೀವಿ. ಅದು ನಮ್ಗೆ ಅಲ್ಲಿಂದಲೇ ಇದಾಗುತ್ತೆ. ಇದು ಈ ಕಡೆ ಬಂದು ಈ ಕಡೆ ಕೊಟ್ಟಿರ್ತೀವಿ ರೀ. ಭಾಳ ಸಗಣಿ ಗೊಬ್ಬರ ಅಷ್ಟು ಬೇಕಾ? ಸಗಣಿ ಗೊಬ್ಬರ ಅಂದ್ರೆ ಒಂದು 1.5 ಎಕರೆಗೆ ಅಂದ್ರೆ ಬೇಕಾಗಿತ್ತು ರೀ ಸರ್. ಅಂದ್ರೆ ನಾವ್ ಏನ್ ಮಾಡ್ತೀವಿ ರೀ, ಈ ಕಾಯಿಪಲ್ಲೆ ಮಾಡ್ತೀವಲ್ರಿ ಸರ್, ಒಂದೊಂದು ಇದಕ್ಕೆ ಅಂದ್ರೆ ಸಸಿ ಗಿಡಗಳಿಗೆ ಒಂದೊಂದು 5 kg ಇಲ್ಲ ಅಂದ್ರೆ ಒಂದ್ 2-3 kg ಆರ ಹಾಕ್ತಿವ್ರಿ ಸರ್ ನಾವು ಒಂದೊಂದು ಗಿಡಕ್ಕೆ. ಆಮೇಲೆ ಒಂದ್ ಸಲ ಹಾಕಿ ಬಿಟ್ಟು ಅಂದ್ರೆ ಅದಕ್ಕೆ ಮತ್ತೆ ಪದೇ ಪದೇ ಗೊಬ್ಬರ ಗಿಬ್ಬರ ಏನ್ ಹಾಕೋಂಗಿಲ್ರಿ ಸರ್. ಒಮ್ಮೆ ಹಾಕಿದ್ವಿ ಅಂದ್ರೆ ಮತ್ತೆ ಅದನ್ನೆಲ್ಲ ಕಿತ್ತು ಕೇಸ್ ಗಿಡಗಳೆಲ್ಲ ಕ್ಲೀನ್ ಮಾಡ್ತೀವಲ್ರಿ, ಆ ಟೈಮ್ ಒಳಗಡೆ ಉಳ್ಮೆ ಮಾಡಿ ಪೂರ ಎಲ್ಲ ಕ್ಲೀನ್ ಮಾಡಿ ಮತ್ತೊಮ್ಮೆ ಹಾಕ್ತಿವ್ರಿ ಸರ್. ಅದ್ರೊಳಗಡೆನೆ ಬರ್ಬೇಕ್ರಿ ಸರ್ ಅದು ಹಂಗ್ ಮಾಡ್ತೀವಿ. ಒಬ್ಬ ಯುವಕರಾಗಿರಿ, ಆಸಕ್ತಿ ಏನು ಕಡಿಮೆ ಆಗಿಲ್ಲ ನಿಮ್ಗೆ? ಇನ್ನೂ ಮಾಡ್ಬೇಕು ಅನ್ನೋದು, ಇನ್ನೂ ಮಾಡ್ಬೇಕಂತ ಹೆಚ್ಚಿನ ಆಸಕ್ತಿ ಇದೆ ರೀ ಸರ್. ಈಗ ನಾವೇನ್ ಮಾಡ್ಬೇಕು, ಈಗ 20 ಕೋಳಿ ಇದೆ ರೀ ಸರ್, ಈಗ ಅದನ್ನು ಹೆಚ್ಚು ಮಾಡ್ಬೇಕು. ಮತ್ತು ಈಗ ಬರ್ಬರ್ತಾ ಕುರಿನು ಸ್ವಲ್ಪ ಕುರಿ ಸಾಕಾಣಿಕೆನೂ ಮಾಡ್ಬೇಕನ್ನತ್ತೀವಿ ರೀ ಸರ್. ಮನೆಯಲ್ಲಿ ಕಟ್ಟಿ? ಮನೆಯ ಒಳಗಡೆ ಅಲ್ಲ ಸರ್, ಹೊಲ ಕಟ್ಬೇಕಂತ. ಕಸಿ ಒಟ್ಟಾರೆ ಹೆಂಗ ಅನಿಸ್ತಾ ಇದೆ? ಶಾಲೆಗೆ ಹೋಗ್ಲಿಲ್ಲ, ಏನಿಲ್ಲ, ಅದ್ರ ನೋಡ್ಲಿಕ್ಕೆ ಮಾತ್ರ ಶಾಲೆಗೆ ಹೋಗಿ ಅನ್ನ ಅನ್ಸುತ್ತೆ. ನಾವು ನಮ್ಮ ತಂದೆಯವ್ರು 2000 ಒಳಗಡೆ ತೀರ್ಕೊಂಡ್ರು, ಅವಾಗ ನಾವು 8 ಇದ್ರು ಸರ್. ಅವಾಗಿಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಕೂಲಿ ಕೆಲಸ ಮಾಡಿ ಗೊಂಡಿ ಕೆಲಸ ಅದು ಮಾಡಿ ಇಲ್ಲೇ ಹಳ್ಳಿಯಾದಾಗ ಮಾಡ್ತಿದ್ವಿ ರೀ. ಅವನ್ನೆಲ್ಲ ಬಿಟ್ಕೊಟ್ಟು ಈಗ ಹೊಲ್ದಾಗನೂ ಮಾಡತ್ತೀವ್ರಿ ಸರ್. ಈಗ 4 ಆಯ್ತು ರೀ ಸರ್ ನಾವು ಬೋರ್ ಹೊಡೋದು. ಅವಾಗಿಂದ್ರೆ ನಾವು ಕಾಯಿಪಲ್ಲೆ ಮತ್ತು ಇದು ಆಕಳುಗಳು ದನಗಳು ಸ್ವಲ್ಪ ಜಾಸ್ತಿ ಮಾಡ್ಕೊಂತ ಇದು ಮಾಡತ್ತೀವಿ. ಒಳ್ಳೇದು ರಮೇಶ್, ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ಬೆಳೆ ವೈವಿಧ್ಯತೆಯ ಕುರಿತು ರಮೇಶ್ ಯಲ್ಲಾರಿ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HB ರಾಮಡಿಗೆ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಜನಪದ ಸಂಗೀತ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.

ಗಜಗರಿ ತೋರಣವ ಮಾಡುವುದು ಗಜನೋರೆ ಕರೆ ಮಡವನು ಕುಂತಿ ಕೇಳೆ ಲಕ್ಕನರು ಕರವ ಬರೋದಂದು ಗಜಗನಿ ಕಾರಣವೆ ಲಗತೆ ಕುಂತಿ ಕೇಳೆ ಲಕ್ಕ ಗಂಧರ್ಯ ಬರೋವಾದು ಲಕ್ಕನರು ಕರವ ಬರುದೇ ಕುಂತಿ ಕೇಳೆ ಲಳತೋ ವಸ್ತು ಶಾಲೆ ಒಗೋವಾಳು ಅಕ್ಕನರು ಕರ್ವ ಬರುವದೇ ಕುಂತಿಗೆ ಅತುವತಿ ಶಾಲಿ ಬರುವಾಳು ಲಳತೋ ವಸ್ತು ಶಾಲೆ ಒಗುತ್ತಾಳೆ ಕುಂತಿ ಚಿನ್ನ ಬಣ್ಣ ಎಲ್ಲ ತೊಳೋವಾಳು ಅತುವತ್ತು ಚಲಿ ಬರುವಾದ ಕುಂತಿ ಕೇಳೆ ಚಿನ್ನ ಬಣ್ಣಲ ತೊಳವಾಳು ಚಿನ್ನ ಬಣ್ಣಲ ತೊಳವಾಳೆ ಕುಂತಿ ಕೇಳೆ ಲಕ್ಕನರು ಕರುವ ಬರೋದಂದು ಬಂಗಾರ ತೊಳವಾದ ಕುಂತಿ ಕೇಳೆ ಲಕ್ಕನರು ಕರುವ ಬರೋವಾದು ಲಕ್ಕನರು ಕರುವ ಬರುದಂದೆ ಕುಂತಿ ಕೇಳೆ ಚಾಲಿ ಪಿತ್ತಂಬ ರುಡೋವಾಳು ಕಾನೂರು ಕರ್ವ ಬರುವದೆ ಕುಂತಿ ಕೇಳೆ ಶಾಲಿ ಪಿತ್ತಂಬ ರುಡೋವಾಳು ಶಾಲಿ ಪಿತ್ತಂಬ ರುಡವಾಳೆ ಕುಂತಿ ಕೇಳೆ ಕೆಮಿಯ ತುಂಬೆ ಚಿನ್ನ ಇಡೋವಾಳು ಶಾಲಿ ಪಿತ್ತಂಬ ರುಡವಾಳೆ ಕುಂತಿ ಕೇಳೆ ಕೆಮಿ ನೋಡೆ ಚಿನ್ನ ಇಡೋವಾಳು ಕೆಮಿಯ ತುಂಬೆ ಚಿನ್ನ ಇಡವಾಳೆ ಕುಂತಿ ಕೇಳೆ ತಮುಡಿಯ ತುಂಬೆ ಹೂವ ಮುಡೋವಾಳು ನೋಡೆ ಚಿನ್ನ ಲಿಡವಾಳೆ ಕುಂತಿ ಕೇಳೆ ಮುಡಿಯ ತುಂಬೆ ಹೂವ ಮುಡೋವಾಳು ಮುಡಿಯ ತುಂಬೆ ಹೂವ ಮುಡವಾಳೆ ಕುಂತಿ ಕೇಳೆ ಲಣ್ಣ ತುಂಬೆ ಕಂದ ಇಡೋವಾಳು ಮುಡಿ ತುಂಬೆ ಹೂವ ಮುಡವಾಳೆ ಕುಂತಿ ಕೇಳೆ ಲಣಿ ತುಂಬೆ ಗಂಧ ಇಡೋವಾಳು ಲಣಿ ತುಂಬೆ ಗಂಧ ಇಡವಾಳೆ ಕುಂತಿ ಕೇಳೆ ಅಣ್ಣು ಕಾಯು ಎಲ್ಲ ತಡಿದಾಳು ನೋಡೆ ಗಂಧಲಿಡುವಳೆ ಕುಂತಿ ಕೇಳೆ ಲಣ್ಣು ಕಾಯಲ ತಡಿದಾಳು ಲಣ್ಣು ಕಾಯಲ ತಡದಾಳೆ ಕುಂತಿ ಕೇಳೆ ಮಾರಿಗ ನೋಡುತ್ತೆ ನಿಲೋತಾಳು ಹಣ್ಣು ಕಾಯಲ ತಡದಾಳೆ ಕುಂತಿ ಕೇಳೆ ಮಾರಿಗ ನೋಡುತ್ತೆ ಲೈತಾಳು ಮಾರಿಗ ನೋಡುತ್ತೆ ಲೈದಾಳೆ ಕುಂತಿ ಕೇಳೆ ಲಕ್ಕನರು ಕರುವ ಬರೋ ನಿಲ್ಲೋ ಮಾರಿಗ ನೋಡುತ್ತೆ ನಿಲ್ತಾಳೆ ಕುಂತಿ ಕೇಳೆ ಲಕ್ಕನರು ಕರುವ ಬರೋ ನಿಲ್ಲೋ ಲಕ್ಕನರು ಕರುವ ಬರೋನಿಲ್ಲ ಕುಂತಿ ಕೇಳೆ ಊರೋರೆ ಪರ್ಜೆ ನಡಾವಾರೋ ಅಕ್ಕನರು ಕರ್ವ ಬರ್ನಿಲ್ಲ ಕುಂತಿ ಕೇಳೆ ಊರೋರೆ ಕರ್ವ ಬರೋತಿದೋ ಊರೋರೆ ಪರ್ಜೆ ನಡವಾರೆ ಕುಂತಿ ಕೇಳೆ ಬಟ್ಟಾರೋಗೆ ಇನ್ನೇ ಬರೋವಾರೋ ಕರ್ವ ಬರುವರ ಕುಂತಿ ಕೇಳೇ ಬಟಾರನು ರೇ ಬರೋವರೋ ಬಟಾರೋ ಇನ್ನಿ ಬರುವರೆ ಕುಂತಿ ಕೇಳೇ ಬಟ್ಟರ ಮಗ ಎದ್ದಾಲ್ ಬರೋವಾಳೋ ಬಟ್ಟಾರೇಲಿನೇ ಬರುವರೆ ಕುಂತಿ ಕೇಳೇ ಬಟ್ಟರ ಮಗಲಿಂದ ಬರೋವಾರೋ ಕೇಳಿರಿ ಕೇಳಿರಿ ಬಟ್ಟರ ನೇಮಿ ಕೇಳಿರೋ